किसान वाणी ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೇಳುಗರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ, ಇದರಲ್ಲಿ ಕಮಲಮ್ಮ ಮತ್ತು ರಾಜಮ್ಮ ಅವರೊಡನೆ ಸಂದರ್ಶನ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ಐಎಸ್ಐ ಗುರುತಿನ ಬಿಸಿಐ ಬ್ರಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ರೈತ ಬಾಂಧವರೇ, ಮಹಿಳೆಯರು ಸಾಹಸದಿಂದ ಆಸಕ್ತಿಯಿಂದ ತಮ್ಮ ಕೃಷಿ ಕೆಲಸಗಳಲ್ಲಿ ತೊಡಸ್ಕೊಂಡು ಮನೆತನಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ಅನೇಕ ಮಹಿಳೆಯರಿಗೆ ಛಲಗಾರಿಕೆ ಇದೆ. ಹಾಗೆ ನಮ್ಮ ಮನೆತನವನ್ನ ಮೇಲೆತ್ಕೊಳ್ಬೇಕನ್ನೋ ಒಂದು ಹಂಬಲದಿಂದ ಅಪಾರ ಪರಿಶ್ರಮ ಪಟ್ಟಿರೋದಿದೆ. ಅಂತ್ಯ ಆಗುವವರೆಗೂ ಅನೇಕ ಮಹಿಳೆಯರು ಬೆರಗುಗೊಳಿಸುವಂತೆ ಜೀವನ ಮಾಡಿರೋದಿದೆ. ಕೂತುಂಡು ಕಾಲಹರಣ ಮಾಡದಲ್ಲೇ ಸದಾ ಕಾಯಕದಿಂದ ಶ್ರೇಯಸ್ಸನ್ನ ಕಂಡಿರೋದಿದೆ. ಇವತ್ತು ಶುಂಠಿಕೊಪ್ಪ ಹತ್ರ ಇರುವ ಉಲುಗುಲಿಯ ಪಟ್ಟಮನೆ ಕಮಲಮ್ಮ ಅವರ ಜೊತೆಗೆ ಮಾತನಾಡ್ತಿದೀವಿ. ವಯಸ್ಸು 90 ಮೀರಿದ್ರೂ ಈಗಲೂ ಲವಲವಿಕೆಯಿಂದ ತಮ್ಮ ಕೆಲಸಗಳನ್ನ ಮಾಡಿಕೊಂಡು ಮನೆಯ ಇತರೆ ಕೆಲಸಗಳಿಗೂ ಸಹಕರಿಸ್ತಾರೆ. ಕೇಳಿ ಅವರ ಅನುಭವಗಳನ್ನ, ವಿಚಾರಗಳನ್ನ. ನಮಸ್ಕಾರಮ್ಮ. ನಮಸ್ಕಾರ. ತಮ್ಮ ಹೆಸರೇನಂದ್ರಿ? ಹೆಸರೇ ಕಮಲ. ಕಮಲ ಅವರು, ಹಾ, ಈಗ ವಯಸ್ಸು ಎಷ್ಟಾಯ್ತು ತಮ್ದು? 95 ಆಯ್ತು. ಏನ್ ಓದಿದ್ದು ತಾವು? ಐದನೇ ಕ್ಲಾಸ್ ಹೊರಗೆ ಓದಿದ್ರೆ ಟೈಲರ್ ಬಿಡ್ತು. ಎರಡು ವರ್ಷ ಮಳಿಗೆದಲ್ಲಿ ಇದ್ದೆ, ಹಾಗೆ ಬಿಟ್ಟು ಬಿಟ್ಟೆ. ಹಾ, ಏನೇನೋ ಈಗ್ಲೂ ಕೆಲಸ ಮಾಡ್ತೀರಿ? ನನ್ನ ಬರ್ತೇನೆ, ಪಾಸ್ ಹೊಳಿತೇನೆ, ಹಾಲು ಕಾಣ್ಕೊಳಿತೇನೆ. ಅಷ್ಟೇನೆ, ಹೆಚ್ಚು ಮಾಡಕ್ ಹಾಕಿಲ್ಲ ನನ್ಗೆ. ಆರೋಗ್ಯ ಹೇಗಿದೆ ಅಮ್ಮ? ಆರೋಗ್ಯ ಪರವಾಗಿಲ್ಲ, ಚೆನ್ನಾಗಿದ್ದೇನೆ. ಹಾ, ಈಗ ಸಕ್ಕರೆ ಕಾಯಿಲೆ, ಬೆಲ್ಲದ ಕಾಯಿಲೆ ಅಂತ ಹೇಳ್ತಾರಲ್ಲ, ಅದು ಇವೆಲ್ಲ ಏನು ಇಲ್ಲ? ಏನಿಲ್ಲ. ರಕ್ತದೊತ್ತಡ, ಮನುಷ್ಯನ ಒತ್ತಡ ಏನಿಲ್ಲ? ಏನಿಲ್ಲ. ನಿದ್ದೆ ಮಾಡ್ತೀರಿ? ಚೆನ್ನಾಗಿ ನಿದ್ರೆ ಎಲ್ಲ ಹೋಗ್ತಾರೆ, ಸರಿ ಬರೋದ್ರ ಎತ್ತಕ್ ಹಾಕಿರ ಅಂತದ್ರು. ಒತ್ತು ಮಾಡಕ್ ಹೋಗ್ಬೇಡಿ ಕೇಳ್ತಾರೆ. ಆದ್ರೂ ಬಿಡುದಿಲ್ಲ, ನೀವು ಕೆಲಸನ ಸಣ್ಣ ಸಣ್ಣದಾಗಿ ಮಾಡ್ತಾ ಇರ್ತೀರಿ. ಏನಾದ್ರು ಕೈಯಲ್ಲಾದ ಕೆಲಸ ಮಾಡ್ತಾ ಇದ್ದೇನೆ ಅಲ್ವಾ? ಅದೇ, ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡಿರೋರು ಅಲ್ವಮ್ಮ? ಹೌದು ಸರ್, ಈಗ ನೋಡಿ ಕೈ ಕಾಲ ಕಾಲದ ಮಂಡಿ ಎಲ್ಲ ನೋವು ಇರ್ತದೆ. ಹೌದು ಹೌದು ಹೌದು. ಅದು ಒಂದು ಹಂತದವರೆಗೆ ನಾವು ಚೆನ್ನಾಗಿರ್ತೀವಿ, ಆಮೇಲೆ ಸಣ್ಣ ಸಣ್ಣ ಸಮಸ್ಯೆ ಬರ್ತವೆ, ಅನುಭವಿಸ್ಬೇಕು, ಏನ್ ಮಾಡೋದಲ್ವಾ? ಹೇಳಿ, ಈಗ ನೀವೆಲ್ಲ ಕೃಷಿಯಲ್ಲೇ ಬೆಳೆದವ್ರು ಅಲ್ವಾ? ಹೌದು. ಏನೇನ್ ಕೆಲಸ ಮಾಡ್ತಾ ಇದ್ರಿ? ಅಗೆ ತೆಗೆಯೋದು, ನಾಟಿ ಮಾಡೋದು, ಕೊಯ್ಯೋದು, ಒಕ್ಕಲು ಹಾಕೋದು ಎಲ್ಲ ಮಾಡ್ತಿದ್ದು. ಶ್ರಮ ಪಟ್ಟಿದ್ರಿಂದ ಆರೋಗ್ಯ ಚೆನ್ನಾಗಿಟ್ಕೊಂಡಿದ್ರಿ, ಮತ್ತೆ ಮನೆ ಬೆಳವಣಿಗೆ ಆಗ್ಲಿಕ್ಕೂ ಅನುಕೂಲ ಆಗಿದೆ ಅಲ್ಲಮ್ಮ? ಹೌದು ಹೌದು. ಏನು ನೀವು ಬಹಳ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರಿ? ಎಲ್ಲ ಕೆಲಸ ಮಾಡ್ತಿದ್ದು. ಹಾ, ಈಗ ಏನ್ ಇಷ್ಟಪಟ್ಟು ಊಟ ಮಾಡ್ತೀರಿ ನೀವೆಲ್ಲ? ಊಟ ಈಗ ಬಾರಿ ಕಮ್ಮಿ. ಏನೇನು ಊಟ ಮಾಡ್ತೀರಿ? ಮಾಂಸ ಎಲ್ಲ ತಂದ್ರೆ ಸ್ವಲ್ಪ ಊಟ ಮಾಡ್ತೇನೆ, ಮಾಂಸ ಬರ್ತಾರ ಮಕ್ಳಿ. ಹಾ ಹಾ, ಚೆನ್ನಾಗಿ ಊಟ ಮಾಡ್ಕೊಳ್ತೇನೆ, ತೊಂದರಲ್ಲ. ಓ, ಮಾಂಸನ ಇಷ್ಟಪಡ್ತೀರಾ? ಮಾಂಸ ಮೀನೆಲ್ಲ ತಂದು ಕೊಡ್ತಾರೆ. ಹಾ ಹಾ, ಯಾರೋ ತುಂಡ ಇಲ್ಲ, ಸ್ವಲ್ಪ ಸ್ವಲ್ಪ ತಿನ್ನೋದು. ಹಾ ಹಾ, ಈ ಕಡೆ ಅನ್ನ ಅಥವಾ ರಾಗಿ ಮುದ್ದೆ, ರಾಗಿ ರೊಟ್ಟಿ ಅಥವಾ ರಾಗಿ ಅಂಬ್ಲಿ ಈ ತರ ಅದೇನಿಲ್ಲ. ಇಲ್ಲ, ರಾಗಿ ರೊಟ್ಟಿ ಮುದ್ದೆ ಅದೆಲ್ಲ ಇಲ್ಲ, ಬಾರಿ ಕಮ್ಮಿ ತಿನ್ನೋದು. ಓ, ಅದು ತಿಂದ ಅಭ್ಯಾಸ ಅಲ್ಲ. ಇಲ್ಲ. ಹಾ ಹಾ, ಇಲ್ಲ. ಗಂಜಿ ಅಕ್ಕಿದು? ಗಂಜಿ ಎಲ್ಲ ಊಟ ಮಾಡಿದ್ರೆ ಬಾರಿ ಖುಷಿ ನನಗೆ. ಹಾ ಹಾ ಹಾ, ಒಳ್ಳೆ ಬಿಸಿಲಿದ್ರೆ ಗಂಜಿ ಊಟ ಮಾಡಿದ್ರೆ ಒಳ್ಳೇದು ಸರ್ ಇದಕ್ಕೆ ಅಲ್ವಾ? ನೋಡಿ, ಕುಡಿಯೋದು ಅದು ಇದು ಯಾವ್ದಿಲ್ಲ. ಹಾ ಹಾ, ಆರೋಗ್ಯನ ಚೆನ್ನಾಗಿ ಇಟ್ಕೊಂಡು ಬಂದಿದ್ರಿ, ಈಗಲೂ ಲವಲೋಕೆಲ್ಲಿದ್ದೀರಿ, ಒಂಥರ ಮನೆತನಕ್ಕೆ ಕಳಸ. ನೀವು ಹಿರಿಯರು ಮನೆಯಲ್ಲಿ ಆರೋಗ್ಯವಾಗಿದ್ರೆ ಎಲ್ಲರಿಗೂ ಸಂತೋಷವೇ ಅಲ್ವಾ? ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಏನು ಗಮನ ಹರಿಸಿದಿರಿ, ಗಮನ ಹರಿಸ್ಬೇಕಂತ ಹೇಳ್ತೀರಿ ಅಮ್ಮ? ಊಟ ಸರಿಯಾಗಿ ಮಾಡ್ತೇನೆ. ಕೆಲಸನು ಹಿಂದೆಲ್ಲ ಚೆನ್ನಾಗಿ ಮಾಡಿದಿರಿ ಅಲ್ವಾ? ಹೇಳ್ತಾರೆ ಆರೋಗ್ಯದ ಗುಟ್ಟು, ಚೆನ್ನಾಗಿ ಕೆಲಸ ಮಾಡ್ಬೇಕು, ಚೆನ್ನಾಗಿ ಊಟ ಮಾಡ್ಬೇಕು, ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಲ್ವಾ? ಈಗ ವಯಸ್ಸಾದ ಮೇಲೆ ಸ್ವಲ್ಪ ನಿಧಾನನೆ. ಹೌದು, ಮುಂದೆ ಚೆನ್ನಾಗಿ ನಿದ್ರೆ ಮಾಡೋದು ಎಲ್ಲ ಬರ್ತಿದ್ದೆ, ಈಗ ಬಾರಿ ಕಷ್ಟ ಆಗ್ತದೆ ಅಲ್ವಾ? ಹೌದು, ನಡೆಯೋದು ಸ್ವಲ್ಪ ಕಷ್ಟನೇ. ಒಳ್ಳೇದಾಗ್ಲಿ ಅಮ್ಮ, ಧನ್ಯವಾದಗಳು ತಾಯಿ. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಮಡಿಕೇರಿ ತಾಲೂಕು ಕುಂಬಳದಾಳು ಗ್ರಾಮದ ಕುಂಜಿರಿನ ಎಂ ಕೆಂಚಪ್ಪ ಅವರ ಪತ್ನಿ ರಾಜಮ್ಮ ಅವರ ಜೊತೆಗೆ ತುಸು ಹೊತ್ತು ಮಾತುಕತೆ. ನಿಮ್ದು ತವ್ರ ಮನೆ ಯಾವ್ದು? ತವ್ರ ಮನೆ ಬೆಟ್ಟತ್ತೂರು ಚೆರಿಯ ಮನೆ ಸರ್. ತಾವೇನು ಓದಿದ್ರಿ? ನಾನು SLC ಓದಿದ್ದೀನಿ. ಕೃಷಿ ಕುಟುಂಬಕ್ಕೆ ಬಂದಾಗ ನಿಮ್ಗೆ ಅಲ್ಲಿ ತವ್ರ ಮನೆಗೂ ಇಲ್ಲಿಗೂ ಏನ್ ಅನ್ನಿಸ್ತಾ ಇತ್ತು? ಅಲ್ಲಿನೂ ಕೆಲಸ ಮಾಡ್ತಾ ಇದ್ದೆ ಸರ್, ಅಲ್ಲಿ ಮಾಡ್ದಂಗೆ ಇಲ್ಲಿನೂ ಮಾಡ್ತಾ ಇದ್ದೀನಿ. ಅಂದ್ರೆ ಬಾಲ್ಯದಿಂದ ಕೃಷಿ ಕೆಲಸಗಳನ್ನ ಮಾಡಿ ಮಾಡಿ ಅಭ್ಯಾಸ ಆಗಿದೆ, ಇಷ್ಟ ಆಗಿದೆ ಅಲ್ವಾ? ಹೌದು ಸರ್, ತಂದೆ ಮನೆಯಲ್ಲೂ ಕೃಷಿ ಕೆಲಸ ಮಾಡಿ ಅಭ್ಯಾಸ ಆಗುತ್ತೆ ಸರ್. ಏನ್ ಬಹಳ ಇಷ್ಟಪಟ್ಟು ಕೆಲಸ ಮಾಡ್ತೀರಮ್ಮ? ಇಷ್ಟಪಟ್ಟು ಅಂದ್ರೆ ನಾನ್ ಕೈಲಾದ ಕೆಲಸ ಮಾಡ್ತೀನಿ ಸರ್. ಮನೇಲಿ ಕೆಲಸ ಮಾಡ್ತೀನಿ, ತೋಟಕ್ಕೂ ಹೋಗ್ತೀನಿ, ನನ್ನ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಮಾಡ್ತೀನಿ ಸರ್. ಹೂವಿನ ಗಿಡ ಎಲ್ಲ ಬೆಳೆಸ್ಕೊಂಡಿದ್ದೀನಿ ಮನೆ ಹತ್ರ. ತೋಟದಲ್ಲಿ ಹೋಗಿ ಏನಾದ್ರೂ ಚಿಲ್ಲರೆ ಕೆಲಸ ಮಾಡ್ತಾ ಇದ್ದೀನಿ. ಕಾಫಿ ಕಟಾವು ಮಾಡುವಾಗ ಮತ್ತೆ ಕಾಳ್ಮೆಣಸು ಬಿಡಿಸುವಾಗ ಆಳು ಕಾಳುಗಳ ಜೊತೆ ಇದ್ದು ನೀವು ಕೈ ಜೋಡಿಸ್ತೀರಿ? ನಾನು ಮಾಡ್ತೀನಿ ಸರ್. ಹಸುಗಳನ್ನೆಲ್ಲ ಮೇಯಿಸೋದು ನೋಡ್ಕೊಳ್ಳೋದು ನಿಮ್ದ ಜವಾಬ್ದಾರಿ? ನಾನೇ ಮಾಡ್ತೀನಿ ಸರ್. ಹುಲ್ಲು ಎಲ್ಲ ಕುಯ್ದು ತರ್ತಾರೆ ನಮ್ಮ ಹಸ್ಬೆಂಡು, ಮತ್ತೇನು ಅವ್ರನ್ನ ಕಟ್ಟೋದು ಬಿಚ್ಚೋದು ಎಲ್ಲ ನಾನೇ ಅಲ್ವಾ? ಸಗಣಿ ತೆಗೆಯೋದು, ಕೊಟ್ಟಿಗೆ ಶುಚಿ ಮಾಡೋದು, ಹಾಲಿಂಡೋದು ಎಲ್ಲ ನಾನೇ ಸರ್ ಮಾಡೋದು. ಈಗ ಎರಡು ಹಸುಗಳು ಹಾಲು ಕೊಡುವಾಗ ಎಷ್ಟು ಸಿಗುತ್ತೆ ನಿಮ್ಗೆ ಹಾಲು? ಎರಡು ಇಲ್ಲ ಸರ್, ಹಾಲು ಕರಿಯಕ್ಕೆ ಈಗ ಒಂದೇ ಇರೋದು ಸರ್. ಒಂದು ಹಸು ಈಗ ಮೂರು ಮೂರುವರೆ ಲೀಟರ್ ಕೊಡ್ತದೆ ಸರ್ ಹಾಲು. ಮತ್ತೆ ನಮಗೆ ಇಲ್ಲಿ ಹಾಲು ಮಾರಕ್ಕೆ ಕಷ್ಟ ಆಗ್ತದೆ, ತಗೊಳ್ಳೋರು ಯಾರಿಲ್ಲ, ನಮ್ಮ ಖರ್ಚಿಗೆ ಮಾತ್ರ. ಖರ್ಚಿಗಾಗಿ ಮತ್ತಿನ್ನು ಆ ಕಡೆ ಈ ಕಡೆ ಅಕ್ಕಪಕ್ಕದವ್ರಂತ ತಗೊಳ್ಳರಿಲ್ವಾ? ಇಲ್ಲ, ಯಾರು ತಗೊಳ್ಳೋದಿಲ್ಲ ಸರ್ ಇಲ್ಲಿ. ಯಾಕಂದ್ರೆ ನಮಗೆ ತಗೊಂಡೋಗಿ ಕೊಡೋಕು ಆಗೋದಿಲ್ಲ, ಅದಕ್ಕಾಗಿ ಬೇಡ ಅಂತೇಳಿ ನಮ್ಮ ಖರ್ಚಿಗೆ ಮಾತ್ರ ಒಂದು ಹಸು ಇಟ್ಕೊಂಡಿದ್ದೀವಿ. ಮೂವರು ಹೆಣ್ಮಕ್ಳನ್ನು ನೀವು ಬೆಳೆಸ್ತಾ ಬೆಳೆಸ್ತಾ ಕೃಷಿ ಕೆಲಸಗಳನ್ನು ಕಲಿಸಿರ್ಬೇಕಲ್ವಾ? ಮನೆ ಹತ್ರ ಎಲ್ಲ ಸ್ವಲ್ಪ ಮಾಡ್ತಾರೆ, ಮತ್ತೆ ತೋಟಕ್ಕೆ ಗದ್ದೆಗೆಲ್ಲ ಇಲ್ಲ ಸರ್. ಅನಿವಾರ್ಯವಾದ ಮಾಡ್ತಾರೆ. ಹೌದು. ಕೆಲವೊಂದು ಸಂದರ್ಭಗಳಲ್ಲಿ ನೋಡ್ತೀವಲ್ಲ, ಸುಖವಾಗಿ ಬೆಳೆದ ಮಕ್ಕಳು ಸಂದರ್ಭ ಬಂದಾಗ ಮಾಡೇ ಮಾಡ್ತಾರಲ್ವಾ? ಮಾಡ್ತಾರೆ ಸರ್. ಇವರು ಏನೋ ಅಲ್ಪ ಸ್ವಲ್ಪ ಮಾಡ್ತಾರೆ, ಗದ್ದೆಗೆ ತೋಟಕ್ಕೆಲ್ಲ ಬರ್ತಾರೆ, ಈ ಅರ್ಬಿ ಕಾಫಿ ಕುಯ್ಯೋ ಟೈಮ್ ಅಲ್ಲೆಲ್ಲ ಬರ್ತಾರೆ. ಹೌದಾ? ಮತ್ತೆ ತೋಟದಲ್ಲಿ ಬೇಳೆ ಇರ್ಕೋದು ಅದೆಲ್ಲ ಮಾಡ್ತಾರೆ, ಮತ್ತೆ ಬೇರೆ ಯಾವ ಕೆಲಸ ಇಲ್ಲ ಸರ್. ಅಲ್ಲ, ಅಷ್ಟಾದ್ರೂ ಮಾಡಿದ್ರು ಒಳ್ಳೇದು ತಗೊಳ್ಳಿ, ಆಮೇಲೆ ಮತ್ತೆ ಅನಿವಾರ್ಯ ಅಗತ್ಯತೆ ಬಂದಾಗ ಇನ್ನೂ ಹೆಚ್ಚಿಗೆ ಮಾಡ್ತಾರೆ. ಹೌದು. ನೀವು ಗಂಡ ಹೆಂಡತಿ ಒಂದು 10-20 ವರ್ಷಗಳ ಅವಧಿಯನ್ನ ನೋಡ್ಕೊಂಡ್ರೆ ಮೊದಲು ಹೇಗಿತ್ತು ನಿಮ್ಮ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಮತ್ತೆ ತೋಟದ್ದು ಅದೆಲ್ಲ ನೆನಪು ಮಾಡ್ಕೊಳ್ಳಿ. ಮೊದ್ಲೆಲ್ಲ ತುಂಬಾ ಕಷ್ಟ ಇತ್ತು ಸರ್, ಈಗೇನು ತೊಂದ್ರೆ ಇಲ್ಲ ನಮಗೆ. ಅದಕ್ಕೆ ಕಾರಣ ನಿಮ್ಮ ಕಷ್ಟಗಳೇ? ನಾವು ಕಷ್ಟಪಟ್ಟು ಮಾಡಿದೀವಿ ಸರ್. ಅದೇ, ಕಷ್ಟಪಟ್ಟು ಮಾಡಿದ್ರೆ ಸುಖ. ಹೌದು ಸರ್. ಆಗೇನ್ ಫಸಲು ಜಾಸ್ತಿ ಬರ್ತಾ ಇತ್ತಿಲ್ಲ ಸರ್, ತೋಟನು ಅಷ್ಟು ಕಂಡೀಷನ್ ಆಗಿ ಇರ್ಲಿಲ್ಲೇನೋ ಅಲ್ವಾ? ಸಿಕ್ಕಿಲ್ಲ ಸರ್. ಈಗ ತೋಟ ಒಂದ್ ಸ್ಥಿತಿಗೆ ಬಂದಿದೆ, ಆಮೇಲೆ ಗಿಡಗಳು ಚೆನ್ನಾಗಿದಾವೆ, ಫಸಲು ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಅದೇ, ಎಷ್ಟೋ ಜನ ಕೃಷಿ ಕಷ್ಟ ಅಥವಾ ಕೃಷಿ ಲಾಭದಾಯಕ ಅಲ್ಲ, ದುಡ್ಡು ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ, ನೀವೇನ್ ಹೇಳ್ತೀರಿ? ಪರವಾಗಿಲ್ಲ ಸರ್, ನಾವು ಕಷ್ಟಪಟ್ಟರೆ ಸುಖ ಉಂಟು ನಮಗೆ ಸರ್. ಅಲ್ವಾ, ಕೆಲಸದವ್ರ ಅಂತೇಳಿ ಬರೀ ಕೆಲಸದವರ ಕೈಯಲ್ಲೇ ಮಾಡ್ತಿದ್ರೆ ನಮ್ಗೇನು ಉಳಿಯೋದಿಲ್ಲ, ನಾವು ಸ್ವಲ್ಪ ಮಾಡಿದ್ರೆ ಉಳಿತದೆ ಸರ್ ನಮಗೆ. ನಿಜ, ಕೆಂಚಪ್ಪನವ್ರು ಹೇಳ್ತಾ ಇದ್ರು, ನನ್ನ ಶ್ರೀಮತಿ ನನಗೆ ಬಹಳ ಚೆನ್ನಾಗಿ ಬೆಂಬಲ ಕೊಡ್ತಾರೆ, ಆಮೇಲೆ ಸಪೋರ್ಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ. ಹೌದು ಸರ್, ಕೆಲಸ ಅವ್ರ ಜೊತೆಲಿ ಕೆಲಸಕ್ಕೆ ಹೋಗ್ತೀನಿ ನಾನು, ಕಠಿಣ ಕೆಲಸ ಇಲ್ಲ, ನನ್ನ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಮಾಡ್ತೀನಿ ನಾನು ಕೆಲಸ. ಜೊತೆಗೆ ಹುರಿದುಂಬಿಸ್ಬೇಕು, ಅವ್ರಿಗೆ ಒಂಥರ ಉತ್ತೇಜನ ನೀಡ್ಬೇಕಲ್ವಾ? ಹೌದು ಸರ್. ಈಗ ಗಂಡಸರು ಒಂದ್ ರೀತಿಯಲ್ಲಿ ಮನೆಯವರು ಹೇಗಿದ್ರು ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ತಾರೆ, ಒಂದು ಒಳ್ಳೆ ಮಾತು ಹೇಳೋದು, ಆಮೇಲೆ ಅವ್ರಿಗೇನು ಬೇಕೋ ಅದನ್ನ ಮಾಡ್ಕೊಡೋದು, ಇದೆಲ್ಲ ಅನುಕೂಲ. ಅಡಿಗೆ ಕೆಲಸ ಎಲ್ಲ ಮಾಡ್ಕೊಂಡು, ಮನೆ ಕೆಲಸ ಮಾಡ್ಕೊಂಡು, ಈ ಕಡೆ ಕೈ ತೋಟ ಮನೆ ಸುತ್ತಮುತ್ತ ನೋಡ್ಕೊಂಡು ತೋಟದ ಕೆಲಸಗಳಲ್ಲೂ ಭಾಗಿಯಾಗ್ತೀರಿ ತಾವಲ್ವಾ? ಇದರಿಂದ ದಿನ ಹೋಗಿದ್ದೆ ಗೊತ್ತಾಗಲ್ಲ, ಮತ್ತೆ ನೋಡ್ತಾ ನೋಡ್ತಾ ಎಷ್ಟೋ ಗಿಡಗಳು ಬಹಳ ಚೆನ್ನಾಗಿ ಬೆಳೀತವೆ, ಆಮೇಲೆ ಬೆಳೆದ್ಮೇಲೆ ಕೈಗೆ ಫಲ ಸಿಕ್ಮೇಲೆ ಅದು ಆನಂದವೇ ಬೇರೆ ಅಲ್ವಾ? ನಿಜ. ರೇಡಿಯೋ ಇಬ್ರು ಕೇಳ್ತೀರಮ್ಮ? ಕೇಳ್ತೀವಿ ಸರ್. ಟಿವಿನೂ ಇದೆಯಾ? ಟಿವಿ ಉಂಟು ಸರ್. ನಾನು 8:30 ಮೇಲೆ 1 ಗಂಟೆ ನೋಡ್ತೀನಿ ಅಷ್ಟೇ, 9:30 ನೋಡ್ತೀನಿ ಸರ್. ಟಿವಿ ನೋಡೋಕೆಲ್ಲ ಟೈಮ್ ಸಿಕ್ಕೋದಿಲ್ಲ. ಮತ್ತೆ ಮನೆಗೆ ಪತ್ರಿಕೆಗಳು ಪುಸ್ತಕಗಳನ್ನು ತರಿಸ್ತೀರಾ? ಇಲ್ಲ ಸರ್, ನಮ್ಗೆ ಮಡಿಕೇರಿಗೆ ದೂರ ಆಗ್ತದಲ್ಲ ಸರ್, ಅದು ಯಾವ್ದು ಇಲ್ಲ. ಹಾಗೆ ರೇಡಿಯೋ ಟಿವಿನೇ ನಿಮ್ಗೆ ವಿಚಾರಗಳನ್ನ ತಿಳಿಸೋ ಮಾಧ್ಯಮಗಳು ಅಲ್ವಾ? ಒಳ್ಳೇದ್ರಮ್ಮ, ಧನ್ಯವಾದಗಳು. ನಮಸ್ಕಾರ ತಾಯಿ. ನಮಸ್ಕಾರ. ಇದುವರೆಗೆ ಮಡಿಕೇರಿ ತಾಲೂಕು ಕುಂಬಳದಾಳು ಗ್ರಾಮದ ಕುಂಜಿರನ ಎಂ ಕೆಂಚಪ್ಪ ಅವರ ಪತ್ನಿ ರಾಜಮ್ಮ ಅವರ ಕೃಷಿ ಅನುಭವಗಳನ್ನ ಆಲಿಸಿಕೊಂಡ್ರಿ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನನ್ನ ಹೆಸರು ಲಿಖಿತ ಅಂತ ಹೇಳಿ, ದುಮ್ಮಿ ನಮ್ದು ಊರು, ಹರಕಲಗುಡ್ಡ ತಾಲೂಕು. ನಾವು ನುವಾಲ್ಗಿನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ 3 ಇಯರ್ಸ್ ಆಯ್ತು. ಮತ್ತೆ ಅದನ್ನ ನಾವು ಶುಂಠಿಗೆ ಸ್ಪ್ರೇ ಕೊಡ್ತಾ ಇದೀವಿ. ಶುಂಠಿ ಚೆನ್ನಾಗಿ ಬಂದಿವೆ. ಅದರಲ್ಲಿ ಮಾರ್ಚಿಗೆಲ್ಲ ಹಾಕಿದ್ರೆ ಅದು 1 ಮಂತ್ ಆದಾಗಿಂದ ಅದು ಹುಟ್ಟದಾಗಿಂದ ಸ್ಟಾರ್ಟ್ ಮಾಡ್ಕಂತೀವಿ ನಾವು 15 days once. ಅದ್ರಲ್ಲೂ ನಾವು ಜಾಸ್ತಿ ಮಾರ್ನಿಂಗ್ ಕೊಡೋದು ಅದನ್ನ ಸ್ಪ್ರೇನ. ಗಿಡ ಚೆನ್ನಾಗಿರೋವರೆಗೂ ಕೊಡ್ತೀವಿ ಶುಂಠಿದು, ಅಲ್ಲಿವರೆಗೂ ಸ್ಪ್ರೇ ಕೊಡ್ತಾನೆ ಇರ್ತೀವಿ. 1 ml ನ 1 liter ಹಾಕೊಂಡು ಯೂಸ್ ಮಾಡ್ಕಂತೀವಿ. ತುಂಬಾ ಜನ ಕೇಳಿದೀನಿ, ನನ್ನ ಹತ್ರನೂ ಕೇಳ್ತಾರೆ, ನಾನು ಕೊಡ್ಸಿದೀನಿ ತುಂಬಾ ಜನಕ್ಕೆ, ಸಜೆಸ್ಟ್ ಮಾಡ್ತೀನಿ ಮಾಡಿ ಅಂತ. ನಾವು FML ಕೇಳ್ತಿದ್ವಿ, ಅವಾಗ ನಂಬರ್ ಹೇಳಿದ್ರಿ ಮಧುಸೂದನ್ ಸರ್ ಅವ್ರದ್ದು, ಅವ್ರ ನಂಬರ್ ಇಂದ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೇಳಿದಾಗ ಅವರು ಅಡ್ರೆಸ್ ಹೇಳಿ ತಗೊಂಡಿದ್ದೆ ನಾನು ಔಷಧಿನ. ತಗೊಂಡು ಸ್ಪ್ರೇ ಕೊಟ್ಮೇಲೆ ಅವರೇ ಒಂದು 3 ಸರಿ ನಮ್ಮ ಊರಿಗೆ ಬಂದು ನಮ್ಮ ಹೊಲ ಎಲ್ಲ ನೋಡಿ ಶುಂಠಿ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಇದ್ ಮಾಡ್ಕೊಂಡು ಹೋಗಿದ್ರು ಅವರು. ಅನುಕೂಲ ಅಂದ್ರೆ ಮೇನ್ ರೈತರಿಗೆ ಬಂದ್ಬಿಟ್ಟು ಖರ್ಚು ಕಮ್ಮಿ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾವು ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ. ಈಗ ರೈತರಿಗೆ ಗೊತ್ತಾಗಲ್ಲ ಯಾವ್ದು ಏನ್ ಔಷಧಿ ಹೊಡಿಬೇಕು ಏನು ಗೊತ್ತಿರಲ್ಲ. ಅಂಗಡಿಗೆ ಹೋಗ್ತಾರೆ, ಕೇಳ್ತಾರೆ ಎಷ್ಟು ದುಡ್ಡು ಆಗುತ್ತೆ, ಅಷ್ಟು ಕೊಟ್ಬಿಟ್ಟು ಬರ್ತಾರೆ. ರೈತರಿಗೆ ಸಿಕ್ಬೆಲೆ ಇದು, ಇದನ್ನ ತಗೊಂಡು ಸ್ಪ್ರೇ ಮಾಡೋದ್ರಿಂದ ಅವ್ರಿಗೂ ಖರ್ಚು ಕಮ್ಮಿ ಆಗುತ್ತೆ, ಕಮ್ಮಿ ಬೆಳಿಬಹುದು. ಶುಂಠಿ ತುಂಬಾ ಖರ್ಚು ಮಾಡಿರ್ತಾರೆ, ಅದು ಬರೀ ಔಷಧಿಗೆ ಅಂತಾನೆ ತುಂಬಾ ದುಡ್ಡು ಖರ್ಚು ಮಾಡಿರ್ತಾರೆ. ಇದು ನೋಡೋದ್ರಿಂದ ಏನು ಒಂದ್ 2 bottles, 3 bottles, 1.5 liter, 2 liter ಖಾಲಿ ಮಾಡಬಹುದು ಅಷ್ಟೇನೆ ಇಡೀ ಶುಂಠಿ ಬೆಳೆಯಕ್ಕೆ. ನಾನ್ ಬೆಳೆದಾಗ ಮಾತ್ರ ಏನು ಪ್ರಾಬ್ಲಮ್ಸ್ ಆಗಿಲ್ಲ, ಮತ್ತೆ ಅದು ರೋಗ ಬರುತ್ತಲ್ಲ ಅದು ಏನ್ ಬಂದಿಲ್ಲ. ಬೆಲ್ಲುಟ್ ಪೈಲೆ ಆಗ್ಲಿ, ಕೊಳೆ ರೋಗ ಬರುತ್ತಲ್ಲ ಅದು ಬಂದಿಲ್ಲ. ನಾನು 3 ವರ್ಷ ಯೂಸ್ ಮಾಡಿದೀನಿ, 3 ವರ್ಷನೂ ಬಂದಿಲ್ಲ. ಇಲ್ಲಿ ನಮ್ ಪಕ್ಕದವರು ಒಬ್ರು ಅದನ್ನೇ ಸ್ಪ್ರೇ ಮಾಡಿ ಬೆಳೆದಿದ್ದಾರೆ ನುವಾಲ್ಗಿನೇ, ಅವ್ರದ್ದು ಏನು ಆಗಿಲ್ಲ. ತುಂಬಾ ತೂಕ ಚೆನ್ನಾಗ್ ಬರುತ್ತೆ, ನೋಡಕ್ಕೆ ಇದಾಗಿರುತ್ತೆ, ಚಕ್ಕಿ ಚೆನ್ನಾಗ್ ಬರುತ್ತೆ, ಬಡ್ಡೆ ದಪ್ಪಾಗಿ ಚೆನ್ನಾಗ್ ಬರುತ್ತೆ, ಇಳುವರಿ ಬರುತ್ತೆ, ರೋಗನು ಬೇಗ ಬರಲ್ಲ. ನನ್ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 81520406062. 81520406062. ರೈತ ಬಾಂಧವರೇ ನಮಸ್ಕಾರ, ನನ್ನ ಹೆಸರು ಮಧುಸೂದನ್. ನುವಾಲ್ಗಿ ನ್ಯಾನೋಬಯೋಟೆಕ್ ಕಂಪ್ನಿಯಲ್ಲಿ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನುವಾಲ್ಗಿ ಏನಂತಂದ್ರೆ 12 ಪೋಷಕಾಂಶಗಳು ನ್ಯಾನೋ ಕಣವಾಗಿ ಒಟ್ಟಿಗೆ ಒಂದೇ ಪದಾರ್ಥವಾಗಿ ಕೂಡಿ ಕೊಟ್ಟಿದ್ದೀವಿ. ನ್ಯಾನೋ ಟೆಕ್ನಾಲಜಿನಲ್ಲಿ ಬಂದಿದೆ. ನಾವು ಕೊಡ್ತಾ ಇರೋದು ಬೆಳೆ ಬೆಳೆಯೋದಕ್ಕಲ್ಲ, ಈ ಪತ್ರ ಹರಿತ್ ಫಾರ್ಮೇಶನ್ ಆಗೋದಕ್ಕೆ ಎಷ್ಟು ಬೇಕು. ಪತ್ರ ಹರಿತ್ ಚೆನ್ನಾಗಿದ್ರೇನೆ ದ್ಯುತಿ ಸಂಶ್ಲೇಷಣೆ ಆಗತ್ತೆ. ಸಂಪೂರ್ಣವಾಗಾದಾಗ ಏನಾಗುತ್ತೆ, ಎಕ್ಸ್ಟ್ರಾ ಕಾರ್ಬನ್ ಡೈಆಕ್ಸೈಡ್ನ ವಾತಾವರಣದಿಂದ ಎಳ್ಕೊಳ್ಳುತ್ತೆ. ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಹೆಚ್ಚಿಗೆ ಎಳ್ಕೊಂಡು ಈ ಕಾರ್ಬನ್ ಡೈಆಕ್ಸೈಡ್ ಲಿಕ್ವಿಡ್ ಕಾರ್ಬನ್ ಕನ್ವರ್ಟ್ ಮಾಡಿಕೊಂಡು ನೆಲಕ್ಕೆ ತೆಳ್ತಾ ಹೋಗುತ್ತೆ. ಆ ಪತ್ರ ಹರಿತ್ ಫಾರ್ಮೇಶನ್ ಆಗೋದಕ್ಕೆ ನಮಗ್ ಸಾಕು. ಹಂಗಾದ್ರೆ ಬೆಳೆಗಳಿಗೆ ನ್ಯೂಟ್ರಿಯೆಂಟ್ಸ್ ಎಲ್ಲಿಂದ ಸಿಗುತ್ತೆ ಅಂದ್ರೆ ಮಣ್ಣಿಂದನೇ ಸಿಗ್ಬೇಕು. ಪ್ರತಿಯೊಂದು ನ್ಯೂಟ್ರಿಯೆಂಟ್ಸ್ಗಳು ಮಣ್ಣಿಂದ ಗಿಡಕ್ಕೆ ಬರ್ಬೇಕಂದ್ರೆ ಮಧ್ಯವರ್ತಿಯಾಗಿ ಸೂಕ್ಷ್ಮಾಣು ಜೀವಿಗಳು ಇರುತ್ತೆ. ಆ ಸೂಕ್ಷ್ಮಾಣು ಜೀವಿಗಳು ಮಣ್ಣಲ್ಲಿರೋ ನ್ಯೂಟ್ರಿಯೆಂಟ್ಸ್ನ ಕನ್ವರ್ಟ್ ಮಾಡಿ ಗಿಡಕ್ ಬೇಕಾಗಿರೋ ರೀತಿನಲ್ಲಿ ಸಪ್ಲೈ ಮಾಡ್ತಾ ಹೋಗ್ತವೆ. ಸೂಕ್ಷ್ಮಾಣು ಜೀವಿಗಳನ್ನ ಮಣ್ಣಲ್ಲಿ ನಾವು ಬೆಳೆಸಿದ್ರೆ ಸಾಕು, ಬೆಳೆ ಆಟೋಮೆಟಿಕ್ ಆಗಿ ಬರುತ್ತೆ. ಈ ಕೆಮಿಕಲ್ ಫರ್ಟಿಲೈಸರ್ನ ಕೊಟ್ಟು ನೆಲದಲ್ಲಿರೋ ಸೂಕ್ಷ್ಮಾಣು ಜೀವಿಗಳನ್ನ ಸಾಯಿಸ್ಬಿಡ್ತಾ ಇದೀವಿ. ಸೂಕ್ಷ್ಮಾಣು ಜೀವಿಗಳೇ ಇಲ್ಲ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಚೈನ್ ಅನ್ನ ಕಾಪಾಡೋರು ಯಾರು? ಈ ತೊಂದ್ರೆ ಈ ಕೆಮಿಕಲ್ ಫರ್ಟಿಲೈಸರ್ ಇಂದ ಆಗಿದೆ. ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ಶ್ರಾವಣದ ವಿಷಯವನ್ನ, ಕೇಳಿದಿರಿ ಕೇಳಿದಿರಿ ನೋವಾಲ್ಗಿ ಸಿಂಪಡಣೆಯನ್ನ, ಕಾಣಿರಿ ಅಭಿವೃದ್ಧಿಯನ್ನ ಮಾಡಿರಿ, ನೋವಾಲ್ಗಿ ಸಿಂಪಡಣೆಯನ್ನ ಕಾಣಿರಿ ಅಭಿವೃದ್ಧಿಯನ್ನ. ಮಾಹಿತಿಗೆ ಸಂಪರ್ಕಿಸಿ ಈ ಸಂಖ್ಯೆಯನ್ನ. ಎಂಟು ಎಂಟು ಎಂಟು ನಾಲ್ಕು ಎರಡು ಆರು ಏಳು ಆರು ಐದು ಒಂದು. ಮತ್ತೊಮ್ಮೆ ಎಂಟು ಎಂಟು ಎಂಟು ನಾಲ್ಕು ಎರಡು ಆರು ಏಳು ಆರು ಐದು ಒಂದು. ಇದುವರೆಗೆ ನೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಈಗ ಕೇಳಿ ಕೃಷಿ ಮಾಹಿತಿ. ರೈತ ಬಾಂಧವರೇ, ಶ್ರೋತೃಗಳೇ, ಈಗ ಕೃಷಿ ಕುರಿತಾದ ಅರ್ಥಪೂರ್ಣವಾದ ಹಾಡನ್ನ ನಿಮಗಾಗಿ ಪ್ರಸ್ತುತಪಡಿಸಲಾಗ್ತಾ ಇದೆ. ಬಿ ಎ ಗಣೇಶ್ ಮತ್ತು ಷಡಾಕ್ಷರಯ್ಯ ಬದ್ನಿಮಠ್, ದೇವೇಂದ್ರಪ್ಪ ಪತ್ತಾರ್ ಇವರು ಈ ಸೊಗಸಾದ ಗೀತೆಯನ್ನ ಹಾಡಿದ್ದಾರೆ. ಬೇಸಾಯವನ್ನ ಹಿಂದಿನವರು ಹೇಳಿದರು, ಬೇಸಾಯ ನೀನು ಸಹಾಯ, ನಿನ್ನ ಮನಮಂದಿಯೆಲ್ಲ ಸಹಾಯ. ಇವತ್ತು ಎಷ್ಟೋ ಜನ ಹೇಳ್ತಾರೆ, ಬೇಸಾಯ ನೀ ಸಹಾಯ, ನಿನ್ನ ಮನಮಂದಿಯೆಲ್ಲ ಸಹಾಯ. ನೋಡಿ, ನಮ್ಮ ಜೀವವನ್ನ ಬೆಳೆಸಿದ, ನಮ್ಮ ಜೀವಕ್ಕೆ ನಿತ್ಯವೂ ಆಸರೆ ಕೊಟ್ಟ ಬೇಸಾಯವನ್ನ ಎಷ್ಟೋ ಜನ ತುಂಬಾ ಪ್ರೀತಿ ಗೌರವದಿಂದ ಸ್ವೀಕರಿಸಿಕೊಂಡು ಅದರಲ್ಲಿ ಚೆನ್ನಾಗಿ ತೊಡಗಿಸಿಕೊಂಡು ಅಭಿವೃದ್ಧಿಯಾದರು, ಆನಂದಪಟ್ಟರು, ಆರೋಗ್ಯವಂತರಾದರು. ಆದರೆ ಇವತ್ತು ಭಾರತದ ಜನಸಂಖ್ಯೆ ಹೇರಳವಾಗಿದೆ, ಆದರೆ ಸಣ್ಣ ಸಣ್ಣ ಕುಟುಂಬಗಳು ಹೆಚ್ಚಾದವು. ಹಿಂದೆಲ್ಲ ಮನೆ ತುಂಬ ಜನ, ಮನೆ ತುಂಬ ದನ. ಇವತ್ತು ಮನೆ ಮನೆಗಳು ಖಾಲಿ ಖಾಲಿ. ದೊಡ್ಡ ದೊಡ್ಡ ಮನೆಗಳಿದ್ದಾವೆ, ಆದರೆ ನೋಡಿದರೆ ಮನೆಯಲ್ಲಿ ಒಬ್ರು ಇಬ್ರು. ದನಕರುಗಳು ಹಾಗೆ, ಐದು ಹತ್ತು ಐವತ್ತು ಎಕರೆ ಜಮೀನಿದ್ರೂ ತೋಟ ಇದ್ರೂ ಎಷ್ಟು ದನಕರುಗಳಿದ್ದಾವೆ, ಎಷ್ಟು ಜಾನುವಾರುಗಳಿದ್ದಾವೆ ಅನ್ಕೊಂಡು ಕೇಳಿದ್ರೆ ಒಂದೋ ಎರಡೋ ನಾಲ್ಕೋ. ಕೆಲವೊಬ್ರು ಅವುಗಳನ್ನು ಸಾಕಿಲ್ಲ. ಬೇಸಾಯಕ್ಕೆ ಎಷ್ಟು ಜನರಿದ್ರೂ ಸಾಲದು, ಎಷ್ಟು ಜಾನುವಾರುಗಳ ಸಹಾಯ ಇದ್ರೂ ಸಾಕಾಗೋದಿಲ್ಲ. ಅಷ್ಟೊಂದು ಶಕ್ತಿಯುತವಾದ ಕ್ಷೇತ್ರ ಇದು. ನಿತ್ಯವೂ ಮಣ್ಣಿನೊಂದಿಗೆ, ಮರಗಿಡಗಳೊಂದಿಗೆ, ಪೈರಿನೊಂದಿಗೆ ಕಾಯಕ ಮಾಡುವ ಯೋಗ ಎಲ್ಲರಿಗೂ ಸಿಗುವುದಿಲ್ಲ. ಎಷ್ಟೋ ಜನಗಳಿಗೆ ದುಡ್ಡಿದೆ, ಆದರೆ ಆನಂದ ಇಲ್ಲ, ಆರೋಗ್ಯ ಇಲ್ಲ. ಆದರೆ ನಮ್ಮ ಹಳ್ಳಿಗರಲ್ಲಿ ದುಡ್ಡು ಇದೆ, ಆನಂದನೂ ಇದೆ, ಆರೋಗ್ಯನೂ ಇದೆ. ಕೆಲವೊಬ್ರು ಹೇಳ್ತಾರೆ, ಇಲ್ಲ ಸ್ವಾಮಿ ನಾವು ಬಡವರು ಅಂತ ಅನ್ಕೊಂಡು. ಅವರ ಮಾತಿನಲ್ಲಿ ಅಷ್ಟೇ ಅದು, ಆದರೆ ಅವರ ಜೀವನವನ್ನ ಆಳಕ್ಕೆ ಹೋಗಿ ನೋಡಿದರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಈಗಲೂ ಎಷ್ಟೋ ಜನ ತುಂಬಾ ನೆಮ್ಮದಿಯಾಗಿದ್ದಾರೆ. ಆರೋಗ್ಯವನ್ನು ಕಾಪಾಡಿಕೊಂಡು, ಹಣವನ್ನು ಉಳಿತಾಯ ಮಾಡಿಕೊಂಡು, ಸಂತೋಷಕರವಾಗಿ ನಿತ್ಯವೂ ಶ್ರಮದಿಂದ ಕೆಲಸ ಮಾಡ್ತಾ ಲವಲವಿಕೆಯಿಂದ ಜೀವನ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಅವರ ಕಸುಬು. ಬೇಸಾಯ ಕ್ಷೇತ್ರದಲ್ಲಿ ಎಷ್ಟೊಂದು ಕೆಲಸಗಳಿರ್ತವೆ, ಎಷ್ಟೊಂದು ಅಭಿವೃದ್ಧಿ ಆಗ್ಲಿಕ್ಕೂ ಅವಕಾಶಗಳಿರ್ತವಲ್ವಾ? ಒಂದೆರಡು ಬೆಳೆ ಅಲ್ಲ, ಹತ್ತಾರು ಬೆಳೆಗಳನ್ನ ಬೆಳೆಯುವ ರೈತ ತಾನೂ ಬಳಕೆ ಮಾಡಿಕೊಂಡು ಬಂಧುಗಳಿಗೆ ಆತ್ಮೀಯರಿಗೆ ಕೊಟ್ಟು ಮಾರಾಟ ಮಾಡಿ ತೃಪ್ತಿ ಪಡ್ತಾನೆ. ಹಾಗೆ ದನ ಕರುಗಳಲ್ಲದಲ್ಲೇ ಅನೇಕ ಪ್ರಾಣಿ ಪಕ್ಷಿಗಳನ್ನು ಸಾಕಿ ಅವುಗಳಿಗೂ ನೆಮ್ಮದಿ ಸಂತೋಷವನ್ನು ಕೊಟ್ಟು ತಾನು ಪ್ರಯೋಜನಗಳನ್ನು ಮಾಡಿಕೊಳ್ತಾನೆ. ಅನೇಕ ಜೀವಿಗಳಿಗೆ ಒಂದು ರೀತಿಯಲ್ಲಿ ಅನ್ನದಾತ ಆಸರೆ ಕೊಟ್ಟಿರುವ ವ್ಯಕ್ತಿ. ಇದು ಬೇರೆಯರಿಂದ ಮಾಡಲಿಕ್ಕೆ ಬಹಳ ಕಷ್ಟ. ಪಟ್ಟಣಗಳಲ್ಲಿ ಕೆಲವಾರು ಜನ ಪ್ರಾಣಿಗಳನ್ನು ಸಾಕಲಿಕ್ಕೆ ಪಂಜರಗಳನ್ನು ಇಡೋದಿದೆ. ರೈತರು ಪಂಜರವನ್ನು ಯಾಕೆ ಇಡಬೇಕಲ್ವಾ? ನಿಮ್ಮ ಜಮೀನುಗಳಲ್ಲಿ ಅಲ್ಲಲ್ಲಿ ಹಣ್ಣಿನ ಮರಗಿಡಗಳನ್ನ ಬೆಳೆಸಿಬಿಟ್ರೆ ಸಾಕು, ಬೇಡ ಅಂದ್ರೂ ಪ್ರಾಣಿಗಳು ಪಕ್ಷಿಗಳು ಬಂದು ಸಂತೋಷದಿಂದ ಹಣ್ಣನ್ನು ಹೆಕ್ಕಿ ತಿಂದು ಅಲ್ಲೇ ಕೆಲ ಸಮಯ ಇದ್ದು ನಿಮ್ಮನ್ನು ನೋಡಿ ನಿಮ್ಮ ಸಂತೋಷವನ್ನು ಕೊಟ್ಟು ಹೋಗ್ತವೆ. ಇದರಂತೆ ನಮ್ಮ ಜಮೀನುಗಳು ಫಲವತ್ತಾಗಿದ್ರೆ ಅನೇಕ ರೀತಿಯ ಜೀವಿಗಳು ಅಲ್ಲಿ ನೆಲೆ ಕಾಣ್ತವೆ, ಬೆಳವಣಿಗೆ ಆಗ್ತವೆ. ಹೀಗೆ ಕೃಷಿಯ ಆಚೀಚಿನ ಸಂಗತಿಗಳನ್ನ ನಾವು ಪ್ರಸ್ತಾಪ ಮಾಡ್ತಾ ಹೋದ್ರೆ ವಿಶೇಷ ಇದೆ. ರೈತ ಬಾಂಧವರೇ, ನಿಮ್ಮ ಕಸಬನ್ನ ಪ್ರೀತಿಸಿ ಗೌರವಿಸಿ ಅಷ್ಟು ಸುಲಭವಾಗಿ ಬಿಡಬೇಡಿ. ಮಕ್ಕಳಿಗೂ ಕೃಷಿ ಬಗ್ಗೆ ಮಮತೆಯ ಮಾತುಗಳನ್ನ ಆಡ್ತಾ ಇರ್ರಿ. ಹಳ್ಳಿಗರಿಗೆಲ್ಲ

ಪಿಯುಸಿ ಪೂರೈಸಿದ ಕೊಡಗಿನ ವಿದ್ಯಾರ್ಥಿಗಳೇ, ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುವ ಆಸಕ್ತಿ ಇದೆಯೇ? ಹಾಗಿದ್ದರೆ ಮಡಿಕೇರಿಯಲ್ಲಿ ಮಂಗಳೂರು ಯೂನಿವರ್ಸಿಟಿ ಅಂಗೀಕೃತ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನಿಮ್ಮ ಆಯ್ಕೆಯಾಗಿರಲಿ. ನುರಿತ ಶೆಫ್ಗಳಿಂದ ಗುಣಮಟ್ಟದ ಬೋಧನೆ, ಕೋರ್ಸ್ ನಂತರ ಪ್ರಸಿದ್ಧ ಹೋಟೆಲ್ ರೆಸಾರ್ಟ್ಗಳಲ್ಲಿ ಉದ್ಯೋಗದ ಅವಕಾಶ. ನಿಮ್ಮ ಹಾಸ್ಪಿಟಾಲಿಟಿ ಕನಸನ್ನು ನನಸಾಗಿಸಲು ಅಡ್ಮಿಷನ್ ಹಾಗೂ ವಿವರಗಳಿಗೆ ಸಂಪರ್ಕಿಸಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಸೈನ್ಸ್, ಚರ್ಚ್ ಸೈಟ್ ಕಾಂಪ್ಲೆಕ್ಸ್, ಟೋಲ್ ಗೇಟ್ ಮಡಿಕೇರಿ. ಕಾಲ್ 9448370818. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕಣ್ಣಿನ ಎಲ್ಲಾ ಚಿಕಿತ್ಸೆಗಳು ಈಗ ಮಡಿಕೇರಿಯ ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ. ಉತ್ಕೃಷ್ಟ ತಂತ್ರಜ್ಞಾನ, ನುರಿತ ತಜ್ಞರು. ಸಂಪರ್ಕಿಸಿ ಈಕ್ಷಾ ಕಣ್ಣಿನ ಆಸ್ಪತ್ರೆ, ರೇಸ್ ಕೋರ್ಸ್ ರೋಡ್, ಎಲ್ಐಸಿ ಹತ್ತಿರ, ಮಡಿಕೇರಿ. ಕಾಲ್ 9481482114. ಹ್ಯುಂಡೈ ಅಂದ್ರೆ ಲೈಫ್, ಹ್ಯುಂಡೈ ಅಂದ್ರೆ ಪ್ರೆಸ್ಟೀಜ್, ಹ್ಯುಂಡೈ ಅಂದ್ರೆ ಡಿಗ್ನಿಟಿ. ಈಗ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಈ ಹಬ್ಬಗಳ ತಿಂಗಳಲ್ಲಿ ಆಕರ್ಷಕ ಕೊಡುಗೆಗಳೊಂದಿಗೆ ಬರಮಾಡಿಕೊಳ್ಳಿ. ಅದರೊಂದಿಗೆ 60,000 ರೂಪಾಯಿವರೆಗೂ ಆಫರ್ ಗಳನ್ನು ಪಡೆಯಿರಿ. ಭೇಟಿ ಕೊಡಿ ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9920999940. ಮದೆ ಮಹೇಶ್ವರ ಪದವಿ ಪೂರ್ವ ಕಾಲೇಜು ಮದೆನಾಡು, ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಇವರ ವತಿಯಿಂದ ಪ್ರಥಮ ಪಿಯುಸಿ ಕಲಾ ವಿಭಾಗಕ್ಕೆ ಉಚಿತ ಶಿಕ್ಷಣಕ್ಕಾಗಿ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರವೇಶಾತಿ ಪಡೆದುಕೊಳ್ಳಲು ತಿಳಿಸಲಾಗಿದೆ. ಮಾಹಿತಿಗೆ ಸಂಪರ್ಕಿಸಿ 9449405609. ಆಕಾಶವಾಣಿ ಮದಿಕೇರಿ ನಿಧನ ಸುದ್ದಿ. ಸೋಮವಾರಪೇಟೆ ತಾಲೂಕು ಚೌಡ್ಲು ಗ್ರಾಮದ ನಿವಾಸಿ ಬಿಕೆ ಹರೀಶ್ ಅವರು ಇಂದು ನಿಧನರಾಗಿದ್ದಾರೆ. ನಿವೃತ್ತ ಕೆನರಾ ಬ್ಯಾಂಕ್ ಉದ್ಯೋಗಿ ಬಿಕೆ ಹರೀಶ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್. ಫರ್ನಿಚರ್ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲು. ಸುದ್ದಿ ಸಮಾಚಾರ ಓದೆಂಡುಳ ಅಮಣಿ ಚಂಡ ಪ್ರವೀಣ್ ಚಂಗಪ್ಪ. ಇಂದು ಬೈಟು 9 ಗಂಟೆಲಿಂಜ ತಿಂಗಳ ಚಪಲಾಕ ಕೆತ್ತನೆ ವೀಕೆಂಡ್ ಕರ್ಫ್ಯೂ ಇಪ್ಪನುಂಡು. ಅಗತ್ಯ ವಸ್ತುರ ಮಾರಾಟ ಪಿಂಜ ವ್ಯಾಪಾರಕ್ಕೆ ನಾಳೆ ಅವಕಾಶ ಉಂಡು. ಅಲ್ಲತೆ ನಾಳೆ ನಡಪ ಮೆಗಾ ಲೋಕ ಅದಾಲತ್ ಪೊಲಕ 10 ಗಂಟೆಲಿಂಜ 5 ಗಂಟೆಗೆ ತನೆ ಬೋರೆ ಬೋರೆ ತಾಲೂಕರ ಆಯಾ ನ್ಯಾಯಾಲಯತ್ತು ನಡಪಾನುಂಡು. ಅದಾಲತ್ಕ ಹಾಜರಾಪಾಯಿಂಗಕ್ಕೆ ವಾರ್ಯಂತ ಕರ್ಫುಂಜ ವಿನಾಯಿತಿ ಕೊಡ್ಕೊಂಡು ಪ್ರಧಾನ ಜಿಲ್ಲಾ ಪಿಂಜ ಸೆಷನ್ಸ್ ನ್ಯಾಯಾಧೀಶ ಮನವಿ ಮಾಡಿನ ಪೋಲೆ ಜಿಲ್ಲಾಧಿಕಾರಿ ಪಿಂಜ ಜಿಲ್ಲಾ ದಂಡಾಧಿಕಾರಿ ಚಾಲೂತ ಸೋಮಲ್ ಸರ್ಕಾರತ್ರ ಕೋವಿಡ್ ಮಾರ್ಗಸೂಚಿನ ಪಾಲನೆ ಮಾಡಿಯಂಡು ಅಧಿಕೃತ ಗುರುತರ ಚೀಟಿನ ಪಡೆದಂಡು ಮೆಗಾ ಲೋಕ ಅದಾಲತ್ಲು ಕೂಡಿಯಾಡುವಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಈ ಆದೇಶತನ ಉಲ್ಲಂಘನೆ ಮಾಡಿನಕ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪಿಂಜ ಕರ್ನಾಟಕ ಎಪಿಡೆಮಿಕ್ ಡಿಸೀಸ್ ಆಕ್ಟ್ ಪೋಲೆ ಕ್ರಮ ಇಟ್ಕೊಂಡು ಆಪ ಅಂದು ನಿರ್ದೇಶನ ಮಾಡಿತು. ಮಡಿಕೇರಿ ರಾಜಸೀಟಿನ 3.43 ಕೋಟಿ ರೂಪಾಯಿ ಖರ್ಚಲು ಜೆಸಿಬಿನ ಬಳಸತೆ ಸ್ವಾಭಾವಿಕವಾಯಿತು ಕಾಮಗಾರಿ ಮಾಡಿತು ಎಂದು ಮಡಿಕೇರಿ ಶಾಸಕ ಎಂಪಿ ಅಪ್ಪುಚ್ಚು ರಂಜನ್ ಅಣಿತು. ರಾಜಸೀಟರ 6 ಎಕರೆ ಜಾಗದಲ್ಲಿ ನಡೆದುಳು ಪಾತ್ವೆ ಪಿಂಜ ವೀಕ್ಷಣಾ ಗೋಪುರತ್ರ ಕೆಲಸತನ ಖುದ್ದು ಪೋಯಿತು ನೋಟಿತು ಸುದ್ದಿಗಾರಂಗಡ ಕೂಡ ತಕ್ಕ ಪರಂದ ಶಾಸಕ ರಾಜಸೀಟಿನ ಚಾಯ್ಕುಟುವಕ್ಕೆ ಇಕ್ಕಾಕಲೇ 3.43 ಕೋಟಿ ರೂಪಾಯಿ ಖರ್ಚಾಯಿತು. ಇನ್ನು 3 ಕೋಟಿ ರೂಪಾಯಿ ಬಿಡುಗಡೆ ಆಪ. ಎಲ್ಲಾ ಪಾತ್ವೇಕ್ಕೆ ಸೋಲಾರ್ ಲ್ಯಾಂಪ್ನ ಅಳವಡಿಸಿಡುವಂಡ ಕೂಟಕ್ಕೆ ರಾಜಸೀಟರ ವ್ಯೂ ಪಾಯಿಂಟ್ಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಪಿಂಜ ಜನರಲ್ ತಿಮ್ಮಯ್ಯ ಪೆದಗಡುವ ಇರಾದೆ ಉಂಡು ನಣಚಿ. ತೋಟಗಾರಿಕೆ ಇಲಾಖೆರ ಉಪನಿರ್ದೇಶಕ ಶಶಿಧರ್ ಮಾಹಿತಿ ತಂದಿತ್ತು. ರಾಜಸೀಟ್ ಉದ್ಯಾನವನ ಅಲ್ಲತೆ ರೈಲ್ವೆ ವಿಭಾಗತರ ಜಾಗತನ ಬಳಸಿಕೊಂಡು ಗ್ರೇಟರ್ ರಾಜಸೀಟ್ ಅಭಿವೃದ್ಧಿ ಕಾಮಗಾರಿನ ಕ್ರಮ ಇಡ್ತಾವ ಅಂದಣಚಿ. ಈ ನೇರತ್ತು ಬೋರೆ ಬೋರೆ ಇಲಾಖೆ ಅಧಿಕಾರಿಯ ಹಾಜರಿಂಜತ್ತು. ಕೊಡಗು ಜಿಲ್ಲೆಯ ಆನೆಚೌಕೂರ್ ಚೆಕ್ಪೋಸ್ಟ್ಗೆ ಜಿಲ್ಲಾಧಿಕಾರಿ ಚಾಲೂತ ಸೋಮಲ್ ಖುದ್ದು ಪೋಯಿತು ಪರಿಶೀಲನೆ ಮಾಡಿತು. ಕೋವಿಡ್ ನಿಯಮತನ ಪಾಲನೆ ಮಾಡುವ ವಾಹನ ತಪಾಸಣೆ ಕೂಡ ನನಕೆ ಕೋವಿಡ್ನ ಸಂಬಂಧಪಟ್ಟ ಮಾಹಿತಿ ಪಡೆದಂತೆ. ಈ ನೇರತ್ತು ಉಪವಿಭಾಗಾಧಿಕಾರಿ ಈಶ್ವರ್ ಕುಮಾರ್ ಖಂಡು, ಮಡಿಕೇರಿ ತಾಲೂಕು ತಹಶೀಲ್ದಾರ್ ಮಹೇಶ್ ಕೂಡ ನನಕೆ ಮುಖ್ಯಪಟ್ಟ ಇಲಾಖೆಯ ಅಧಿಕಾರಿಯ ಹಾಜರಿಂಜತೆ.